ನೆಮ್ಮದಿಯನು ನೀಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ. ಯಾವ ಹಾಡನ್ನ ಹಾಡಲಿ ಅಂತ ಹೇಳಿದ್ರಿ, ಭಾವಗೀತೆಯೊಂದನ್ನ ಹಾಡಿದ್ರಿ ಮೂಕಾಂಬೆ ಹೆಗಡೆಯವರೇ. ನೀವು ಮೂಲತಃ ಅಂಗನವಾಡಿ ಕಾರ್ಯಕರ್ತೆಯಾಗಿ ದುಡಿದಂಥವರು, ಇತ್ತೀಚೆಗಷ್ಟೇ ನಿವೃತ್ತರಾದಂಥವರು, ಈ ಅಂಗನವಾಡಿ ಮಕ್ಕಳ ಜೊತೆಗೆ ನಿಮ್ಮ ಒಂದು ಒಡನಾಟ ಹೇಗಿತ್ತು ಅಂತ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ಬೋದಾ? ಅಂಗನವಾಡಿ ಮಕ್ಕಳು ಅಂದ್ರೆ ಮಕ್ಕಳು ದೇವರಿಗೆ ಸಮಾನ. ನಾವು ಮಕ್ಕಳಂದ್ರೆ ನಮ್ಮ ಒಂಥರ ತಾಯಿ ರೀತಿಯಲ್ಲೇ ನಾವು ಅವರನ್ನ ನಾವು ನೋಡ್ಕೊಳ್ಬೇಕು. ಅವರು ಮನೆಯಲ್ಲಿ ಅಪ್ಪ ಅಮ್ಮನ ಬಿಟ್ಕೊಂಡು ಬಂದಿರ್ತಾರೆ, 3 ವರ್ಷ ಆದ ತಕ್ಷಣ ನಮ್ಮ ಅಂಗನವಾಡಿಗೆ ಬರ್ತಾರೆ ಅವರು. ಆವಾಗ ಅವರು ಅಳ್ತಾ ಇರ್ತಾರೆ, ಅವರಿಗೆ ನಾವು ಸಮಾಧಾನ ಮಾಡಿ ನಾವು ತಾಯಿಯ ತರ ಅವರಿಗೆ ನಾವು ಮನೆಯಲ್ಲಿ ತಾಯಿಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಾಗ ಅವರು ನಮಗೆ ಅಂಗನವಾಡಿಯಲ್ಲಿ ತುಂಬಾ ಹತ್ತಿರವಾಗಿರ್ತಾರೆ. ಮತ್ತು ಒಂದು 2 ದಿನ ಅಳ್ತಾರೆ, ಆಮೇಲೆ ಅವರು ತಂದೆ ತಾಯಿ ಕರೀಲಿಕ್ಕೆ ಬಂದ್ರು ಬರುವುದಿಲ್ಲ ಅಂತ ಹೇಳ್ತಾರೆ, ಅಷ್ಟು ನಮ್ಮನ್ನು ಹಚ್ಕೊಂಡು ಇದ್ ಬಿಡ್ತಾರೆ ಅವರು. ಮತ್ತು ನಾವು ಅವರಿಗೆ ಯಾವಾಗ್ಲೂ ನಾವು ಅವ್ರ ಪ್ರೀತಿಯಿಂದನೇ ನೋಡ್ಕೊಳ್ಬೇಕು, ಅವ್ರನ್ನ ಎತ್ಕೊಳ್ಬೇಕು, ಅವ್ರನ್ನ ಪ್ರೀತಿ ಮಾಡ್ಬೇಕು, ಮುದ್ದು ಮಾಡ್ಬೇಕು, ಅವರಿಗೆ ಏನು ಬೇಕು ಬೇಡ ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕು. ಮೊದಲು ನಾವು ಮಕ್ಕಳನ್ನ ನೋಡ್ಕೊಳ್ಳೋದೇ ನಮ್ಗೆ ಕೆಲಸ ಆಗಿರ್ತದೆ. ಆಮೇಲೆ ಅವರಿಗೆ ಸಾಮಾಜಿಕವಾಗಿ ಎಲ್ಲಾ ರೀತಿಯಲ್ಲಿ ಅವರ ಬೆಳವಣಿಗೆಯನ್ನ ನಾವು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅವರಿಗೆ ನಾವು ಕ್ರಮೇಣ ಕ್ರಮೇಣ ಅವರಿಗೆ ನಾವು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು, ಅವರು ಹೇಗೆ ಕಲಿತಾರೆ ಅಂತ ಅವರ ಆಸಕ್ತಿಯನ್ನು ನೋಡಿಕೊಂಡು ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಕೆಲವೊಂದ್ಸಲ ಇಲ್ಲ ನಾನು ಇವತ್ತು ಬರೆಯುವುದಿಲ್ಲ ಅಂತ ಹೇಳ್ತಾರೆ ಮಕ್ಕಳು, ಆಯ್ತು ಮಗ ಅಂತ ಬರೀದಿದ್ರೆ ಅಡ್ಡಿಲ್ಲ ನಾಳೆ ಬರೀಬಹುದು ಅಂತ ಹೇಳ್ಬೇಕು. ಇಲ್ಲ ನೀನು ಬರೀಲೇಬೇಕು ಅಂತ ಅವ್ರಿಗೆ ನಾವು ಒತ್ತಡ ತರಬಾರದು, ಒತ್ತಾಯ ಮಾಡಬಾರದು. ಆವಾಗ ಅವರಿಗೆ ಬೇಜಾರಾಗ್ತದೆ. ಅವ್ರು ಆವಾಗ ಅವ್ರಿಗೆ ಆಸಕ್ತಿಯಿಂದ ಕಲಿತ್ರೆ ಮಾತ್ರ ಅವರಿಗೆ ಒಂದಕ್ಷರ ಕಲಿತ್ರೆ ಅವರಿಗೆ ಬರ್ತದೆ. ಅವ್ರ ಆಸಕ್ತಿ ಇಲ್ದಾಗ ನಾವು ಅವ್ರಿಗೆ ಏನೇ ನಾವು ನೀವು ಅದನ್ನ ಇದು ಮಾಡೋದು ಅವರಿಗೆ ಅದು ಬರುದಿಲ್ಲ, ತಲೆಗೆ ಹೋಗುದಿಲ್ಲ. ಅದನ್ನ ನಾವು ಅದನ್ನ ಮಾಡಬಾರ್ದು. ಅವ್ರು ಆಟ ಆಡ್ತೇನೆ ಹೇಳ್ತಾರೆ, ಆಟ ಆಡಿ ಮಗ ಅಂತ. ಇವತ್ತು ಅವರಿಗೆ ಬರೀಲಿಲ್ಲ, ಇಲ್ಲ ಬರೀಲಿಕ್ಕೆ ಅವರಿಗೆ ಇಷ್ಟ ಇಲ್ಲ, ಆಸಕ್ತಿ ಇಲ್ಲ, ಅದಕ್ಕೆ ಇಲ್ಲ ನಾಳೆ ಬರೀತಾರೆ ಅವರು, ಏನು ತೊಂದರೆ ಇಲ್ಲ. ಅವ್ರಿಗೆ 6 ವರ್ಷ ಆಗಿ 1ನೇ ಕ್ಲಾಸ್ ಹೋಗೋ ತನಕ ನಾವು ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಆಯ್ತು. 3 ವರ್ಷ ಆದ ತಕ್ಷಣನೇ ಬರೀಬೇಕಂತ ಪಾಲಕರು ಹೇಳ್ತಾರೆ, ನಾವು ಅವ್ರಿಗೆ ಅದನ್ನ ನಾವು ಮಾಡ್ಕೊಳ್ಳಿಕ್ ಬರುದಿಲ್ಲ. ಅಂದ್ರೆ ಅವ್ರು ನಾವು ಮಕ್ಕಳಿಗೆ ಅನುಕೂಲ ಆಗುವ ನಾವು ಕೆಲಸ ಮಾಡ್ಬೇಕಲ್ಲ. ನಾವು ಮಕ್ಕಳ ಜೊತೆಗೆ ನಾವು ತಾಯಿ ತರ ನಾವು ಸಂಬಂಧ ಇಟ್ಕೊಳ್ಬೇಕು. ಮಕ್ಕಳಿಗೆ ನಾವು ಮೊದಲು ಅವರು ಹೇಗಿರ್ಬೇಕು, ಅವರಿಗೆ ನಾವು ಶೌಚಾಲಯಕ್ಕೆ ಹೋಗೋದನ್ನು ಕಲಿಸಬೇಕು, ಅವ್ರಿಗೆ ಮನೇಲಿ ಗೊತ್ತಿರುವುದಿಲ್ಲ ಊಟ ಮಾಡೋದನ್ನು ಕಲಿಸಬೇಕು, ಅದು ಗೊತ್ತಿರುವುದಿಲ್ಲ. ಬೇರೆಯವ್ರ ಜೊತೆ ಈಗ 1-2 ಮಕ್ಕಳು ಹೇಳುದು, ಮತ್ತೆ ಸಿಂಗಲ್ ಫ್ಯಾಮಿಲಿ ಅಂತ ಹೇಳುದು, ಅವರಿಗೆ ಎಲ್ಲರೂ ಒಡನಾಟ ಇರುವುದಿಲ್ಲ. ಆವಾಗ ಅವರು ಅಂಗನವಾಡಿಯಲ್ಲಿ ಬೇರೆಯವ್ರ ಜೊತೆ ಮನೇಲಿ ಮಾತಾಡೋದು ಇಲ್ಲ. ಎಷ್ಟೋ ಸಲ ಮಕ್ಕಳನ್ನ ವೈದ್ಯರಲ್ಲಿ ಕರ್ಕೊಂಡು ಹೋದಾಗ ನೀವು ಅಂಗನವಾಡಿಗೆ ಬಿಡಿ, ಅಲ್ಲಿ ಮಾತಾಡ್ಲಿಕ್ಕೆ ಕಲಿತಾರೆ ಅವರು ಅಂತ ಹೇಳುದು ಎಷ್ಟೋ ಜನರ ತಾಯಂದ್ರ ಬಾಯಲ್ಲಿ ಕೇಳಿದ್ದೆ ನಾನು. ಆವಾಗ ಅವರು ಮಕ್ಕಳ ಜೊತೆ ಈ ಬೇರೆ ಮಕ್ಕಳ ಜೊತೆ ಮಾತಾಡುವುದನ್ನ, ಆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಮಕ್ಕಳ ಜೊತೆ ಮಾತಾಡ, ಮಕ್ಕಳ ಜೊತೆ ಊಟ ಮಾಡ್ಬೇಕಿದ್ರೆ ಅವರಿಗೆಲ್ಲ ಆವಾಗ ಅವರಿಗೆ ಒಂಥರ ಬಾಂಧವ್ಯ ಬೆಳೆಯುತ್ತದೆ. ಆವಾಗ ಅವರು ಎಲ್ಲರ ಹಾಗೆ ಎಲ್ಲರ ಜೊತೆಗೂ ಮಾತಾಡಿಕೊಂಡು ಚೆನ್ನಾಗಿ ಅವರು ಬೆಳವಣಿಗೆ ಆಗಲಿಕ್ಕೆ ಅವರಿಗೆ ಸಹಾಯ ಆಗ್ತದೆ. ಈಗ ಮನೆಯ ಮಾತೃಭಾಷೆ ಬೇರೆ ಬೇರೆ ಇರಬಹುದು, ಅಂಗನವಾಡಿಗೆ ಬರುವಂತಹ ಮಕ್ಕಳಲ್ಲಿ ಇವರಿಗೆ ಒಂದು ಕನ್ನಡವನ್ನ ತಿಳಿಸುವಂತಹದ್ದು, ಹೇಳುವಂತಹದ್ದು ಅಲ್ಲ ಹೇಗೆ, ಮತ್ತು ಬೇರೆ ಮಕ್ಕಳ ಜೊತೆಗೆ ಒಡನಾಟವನ್ನ ಬೆಳೆಸುವಂತಹದ್ದು ಹೇಗೆ? ಆಟವಾಡೋ ಮುಖಾಂತರ ಒಡನಾಟ ಬೆಳೀತದೆ, ಮತ್ತು ಗುಂಪು ಚಟುವಟಿಕೆ ಮಾಡ್ತಾರಲ್ಲ ಅದರಲ್ಲಿ ಅವರಿಗೆ ಬೆಳೀತದೆ, ಮತ್ತು ಊಟ ಮಾಡುವಾಗಲೂ ಬೆಳೀತದೆ. ಮತ್ತು ಅವರಿಗೆ ಭಾಷೆ ಅಂದರೆ ಅವರ ಮನೆಯಲ್ಲಿ ಕೊಂಕಣಿ ಭಾಷೆ ಮಾತಾಡಿರ್ತಾರೆ, ಕನ್ನಡ ನಾವು ಕನ್ನಡದಲ್ಲೇ ಮಾತಾಡಬೇಕಿದ್ರೆ ಅವ್ರಿಗೆ ಕನ್ನಡ ಬರ್ತದೆ. ನಾವು ಅವ್ರ ಭಾಷೆ ಮನೆಯಲ್ಲಿ ಭಾಷೆ ಅದು ಇದೆ ಅಂತ ನಾವು ಅವ್ರ ಭಾಷೆ ನಮಗೆ ಬಂದರೂ ನಾವು ಅವ್ರ ಹತ್ರ ಅದು ಭಾಷೆಯಲ್ಲಿ ಮಾತಾಡಬಾರ್ದು, ಕನ್ನಡನೇ ಮಾತಾಡಬೇಕು, ಆವಾಗ ಅವ್ರಿಗೆ ಕನ್ನಡ ಬರ್ತದೆ. ಈಗ ಸದ್ಯದಲ್ಲಿ ಒಂದು ಬಿಹಾರ್ನಿಂದ ಒಂದು ಹುಡುಗ ಬರ್ತಾನೆ ನಮ್ಮ ಸ್ಕೂಲಿಗೆ ಬಂದಿದ್ದ ಈಗ 1 ವರ್ಷದ ಹಿಂದೆ. ಆ ಹುಡುಗನಿಗೆ ಕನ್ನಡ ಏನು ಬರುದಿಲ್ಲ, ಬಿಹಾರ್ನಿಂದ ಬಂದವನು, ಇಲ್ಲಿ ಕೆಲಸಕ್ಕೆ ಬಂದವರು, ಅವರು ವಲಸೆ ಬಂದವರು, ಅವ್ರು ನಮ್ಗೆ ಶಾಲೆಗೆ ಬಂದ್ರು ಆ ಮಗನ ಕರ್ಕೊಂಡು. ಈಗ ಅವನು ಕನ್ನಡ ಹೇಗೆ ಮಾತಾಡ್ತಾನೆ ಅಂದ್ರೆ ಅವನ ಹಿಂದಿನೇ ಬರುದಿಲ್ಲ ಹೇಳ್ಬೇಕು, ಅಷ್ಟು ತರ ಕನ್ನಡ ಮಾತಾಡ್ತಾನೆ. ಅಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಹತ್ರನೇ ಕನ್ನಡ ಮಾತಾಡ್ತಾನೆ, ಅಷ್ಟು ಚಂದಾಗಿ ಮಾತಾಡ್ತಾನೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂದ್ರೆ ಮಣ್ಣಿನ ಮುದ್ದೆ ಇದ್ದ ಹಾಗೆ, ಬೇಕಾದ ಹಾಗೆ ಮೂರ್ತಿಯನ್ನ ರೂಪಿಸಬಹುದು. ಅಂಗನವಾಡಿ ಮಕ್ಕಳು ಅಂದ್ರೆ ಮಣ್ಣಿನ ಮುದ್ದೆ. ಅವರು ಅಂಗನವಾಡಿಗೆ ಬಂದ ಮೇಲೆ ನಾವು ಅವರ ಮಣ್ಣಿನ ಮುದ್ದೆಗೆ ಹೇಗೆ ಆಕಾರ ಕೊಡ್ತೇವೋ ಹಾಗೆ ನಾವು ಅಂಗನವಾಡಿ ಮಕ್ಕಳಿಗೆ ನಾವು ಯಾವ ಆಕಾರ ನಾವು ಕೊಡ್ತೇವೋ ಆ ಆಕಾರದಲ್ಲಿ ಅವ್ರು ಬೆಳೀತಾರೆ. ನಾವು ಅದು ನಮ್ಮ ಕೈಯಲ್ಲಿ ಇರ್ತದೆ. ನಾವು ಅಂಗನವಾಡಿ ಮಕ್ಕಳನ್ನ ಅದು ನಾವು ಎಷ್ಟು ಪ್ರೀತಿಯಿಂದ ಹಚ್ಕೊಂಡು ನಾವು ಮಾಡಿದ್ರೆ ಅಂದ್ರೆ ನಮ್ಗೆ ಮನೆಯಿಂದ ಅಂಗನವಾಡಿಗೆ ಹೋಗ್ಬೇಕು ಅಂತಾನೆ ಕಾಣ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮೊದ್ಲು ತಲೆಯಲ್ಲಿ ಅದೇ ಇರ್ತದೆ, ಅಂಗನವಾಡಿಗೆ ಹೋಗ್ಬೇಕು, ಮಕ್ಕಳು ಇರ್ತಾರೆ, ಮಕ್ಕಳ ಜೊತೆ ಮಾತಾಡ್ಬೇಕು, ಆ ತರ ಅದು ಒಂಥರ ನಮ್ದು ಅವ್ರದ್ದು ಬಾಂಧವ್ಯ. ಈಗ ಚಿಕ್ಕ ಮಕ್ಕಳಲ್ಲಿ ಈಗ 3 ವರ್ಷದಿಂದ ಅಂಗನವಾಡಿಗೆ ಸೇರಿಸ್ತಾರೆ, ಅಂತ ಮಕ್ಕಳಲ್ಲಿ ಮಾನಸಿಕ ಒಂದು ಬೆಳವಣಿಗೆ ಆಗಬೇಕಿದ್ರೆ ಅದಕ್ಕೆ ಪೂರಕವಾಗಿ ಏನೇನು ಚಟುವಟಿಕೆಯನ್ನೆಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಮಾಡಿಸ್ತಾರೆ? ಮಾನಸಿಕವಾಗಿ ಬೆಳವಣಿಗೆ ಆಗಬೇಕಿದ್ರೆ ಅವರಿಗೆ ನಾವು ಕತೆ ಹೇಳುತ್ತಾರಲ್ಲ, ಕತೆ ಹೇಳೋದು ಮುಖಾಂತರ, ಕತೆ ಹೇಳಬೇಕಿದ್ರೆ ನೀತಿ ಹೇಳ್ತೇವಲ್ಲ ಅದರಲ್ಲಿ ಮಾನಸಿಕ ಬೆಳವಣಿಗೆ ಆಗ್ತದೆ. ಮತ್ತು ಕಥೆನೆಲ್ಲ ಬೇರೆ ಬೇರೆ ತರದ್ದು ಇರ್ತದಲ್ಲ, ಈಗ ಒಂದು ಪ್ರಾಣಿಗಳದ್ದಾಗ್ಲಿ ಪಕ್ಷಿಗಳದ್ದಾಗ್ಲಿ, ಅದರೊಳಗೂ ಅವರಿಗೆ ಮಾನಸಿಕ ಬೆಳವಣಿಗೆ ಆಗ್ತದೆ. ಮತ್ತು ಈಗ ಬೇರೆ ಮಕ್ಕಳ ಜೊತೆಗೆ ಅವರು ಸಣ್ಣ ಸ್ನಾಯು ಬೆಳವಣಿಗೆ ಆ ತರದೆಲ್ಲ ಕೂಡ್ಕೊಂಡು ಎಲ್ಲ ಮಾಡ್ತಾರಲ್ಲ, ಅದರೊಳಗೆ ಅವ್ರಿಗೆ ಮಾನಸಿಕವಾಗಿ ಬೆಳವಣಿಗೆ ಆಗ್ತದೆ. ಕೂಡಿಸುವುದು, ಮಣಿಪೊಣಿಸುವುದು, ಎಣಿಕೆ ಮಾಡುವಂತದ್ದು, ಅದರೊಳಗೂ ಮಾನಸಿಕ ಬೆಳವಣಿಗೆ ಆಗ್ತದೆ, ಸಣ್ಣ ಸ್ನಾಯು ಬೆಳವಣಿಗೆನೂ ಆಗ್ತದೆ. ಸರಿ, ಆಮೇಲೆ ಈಗ ಚಿತ್ರವನ್ನು ನೋಡುವಂತದ್ದು, ಚಿತ್ರವನ್ನು ಬರೆಯುವಂತಹದ್ದು, ಈ ಚಿತ್ರಕಲೆಯನ್ನು ಹೇಗೆ ರೂಢಿಸಿಕೊಳ್ಬಹುದು ಅಂಗನವಾಡಿ ಹಂತದಲ್ಲಿ? ನಾವು ಬೋರ್ಡ್ ಮೇಲೆ ಚಿತ್ರವನ್ನು ಬಿಡಿಸ್ತೇವೆ, ಒಂದು ಮನೆಯ ಚಿತ್ರನ ಬೋರ್ಡ್ ಮೇಲೆ ಬಿಡಿಸ್ತೇವೆ. ಆವಾಗ ಅವ್ರು ಅದನ್ನು ನೋಡಿಕೊಂಡು ನಾವು ಹೇಗೆ ಬಿಡಿಸೋದು ನೋಡ್ತಾನೆ ಇರ್ತಾರೆ ಅವರು. ನಾವು ಫಸ್ಟ್ ಹೇಗೆ ಗೆರೆ ಹಾಕ್ತಾರೆ, ಸಣ್ಣ ಮಕ್ಕಳು ಸೂಕ್ಷ್ಮವಾಗಿರ್ತಾರೆ, ನಮ್ಗೆ ಗೊತ್ತಿರುವುದಿಲ್ಲ, ನಮ್ಗಿಂತ ಬೇಗ ಕಲಿತಾರೆ ಅವರು. ನಾವು ಹೇಗೆ ಗೆರೆ ಹಾಕ್ತಾರೆ ಅದರ ಪ್ರಕಾರ ಅವರು ಪಾರ್ಟಿ ಮೇಲೆ ಬಿಡಿಸ್ತಾರೆ. ಅದು ಏನಾದರೂ ತಪ್ಪಾಗಿದ್ರೆ ನಾವು ಹಾಗೆಲ್ಲ ಮಗ ಹೀಗೆ ಮಾಡ್ಬೇಕಂತ ಅವ್ರಿಗೆ ನಾವು ಹೇಳ್ಕೊಡ್ತೇವೆ, ಆವಾಗ ಅವರು ಬಿಡಿಸ್ತಾರೆ. ಅದಕ್ಕೆ ನಾವು ಬಣ್ಣ ಕೊಡ್ತೇವಲ್ಲ, ಆವಾಗ ಬಣ್ಣ ಅಂದ್ರೆ ಮಕ್ಳಿಗೆ ಖುಷಿ ಆಗ್ತದಲ್ಲ, ಬಣ್ಣ ಹಚ್ಚೋದಕ್ಕೆ ಮಕ್ಳು ಖುಷಿ ಪಡ್ತಾರೆ. ಮಕ್ಳು ಬಣ್ಣ ಹಚ್ಚೋದ್ರ ಸಿಗ್ತದಲ್ಲ ಅಂತ ಬೇಗ ಬೇಗ ಚಿತ್ರ ಬಿಡಿಸ್ತಾರೆ, ಪೇಪರ್ ಎಲ್ಲ ಕೊಟ್ಟಿದ್ರೆ ಖುಷಿ ಆಗ್ತದೆ ಅವರಿಗೆ. ಈಗ ಮೊದ್ಲೆಲ್ಲ ಸ್ಲೇಟು, ಚಾಕ್ ಪೀಸು ಇಂಥದ್ದನ್ನೆಲ್ಲ ಬಳಕೆ ಮಾಡ್ತಾ ಇದ್ರು, ಕಡ್ಡಿ ಅಂತ ಎಲ್ಲ ಬಳಕೆ ಮಾಡ್ತಾ ಇದ್ರು. ಈಗ ಯಾವ ರೀತಿ ಒಂದು ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ? ನಮ್ಮ ಸ್ಕೂಲಲ್ಲಿ ಸ್ಲೇಟ್ ತಗೊಂಡ್ಬರ್ತಾರೆ, ಪಾಟಿ ಕಡ್ಡಿ ಎಲ್ಲ ತಗೊಂಡ್ ಬರ್ತಾರೆ, ಪಟ್ಟಿನೇ ತಗೊಂಡ್ ಬರ್ತಾರೆ. ಆದ್ರೆ ಪಾಟಿ ಕಡ್ಡಿನೇ ತರ್ಲಿಕ್ಕೆ ನಾವು ಹೇಳ್ತೇವೆ, ಯಾಕಂದ್ರೆ ಒಂದು ಅ ಅಂತ ಬರೆದು ಅದನ್ನ ಮತ್ತೆ ವರ್ಷ ಮತ್ತದ್ರಲ್ಲೇ ಬರೀಲಿಕ್ಕಾಗ್ತದಲ್ಲ, ಅದು ಬೇಗ ಕಲಿಲಿಕ್ಕಾಗ್ತದೆ. ಅ ಬರ್ಕೊಂಡು ಮತ್ತೆ ಅದನ್ನ ತಿದ್ದುಕೊಂಡು ಮತ್ತೆ ಅದ್ ಕೆಳಗ ಅ ಅಂತಾನೆ ಬರೀತಾರೆ. ಈ ಬರೀದಾದ್ರೆ ಮತ್ತೆ ಆ ಬರೀದಾದ್ರೆ ನಮಗೆ ಅದ್ರ ವರ್ಸ್ಕೊಂಡು ಮತ್ತೆ ಬರಲಿಕ್ಕೆ ಹೇಳ್ಕೊಳ್ಲಿಕ್ಕೆ ಆಗ್ತದಲ್ಲ. ಪಟ್ಟಿ ಅಂದ್ರೆ ಹಾಗಾಗುದಿಲ್ಲ, ಅದು ಜೋಡ್ಗೇರ್ ಅಥವಾ ಇದು ಅದ್ರಲ್ಲಿ ಅವರಿಗೆ ಮತ್ತೆ ಗೀಚಾಕ್ತಾರೆ ಮಕ್ಕಳು. ಪಟ್ಟಿ ಅಂದ್ರೆ ಚಂದ ಅವರಿಗೂ ತಿಳಿದಿಲ್ಲಲ್ಲ, ಫಸ್ಟ್ ಪೇಜ್ ಅಲ್ಲಿ ಬರೆದ್ರೆ ಮತ್ತೆ ನಾಲ್ಕು ಪೇಜ್ ಗೀಟಾಕಿಡ್ತಾರೆ, ಮತ್ತೆ ಐದಾರು ಪೇಜ್ ತೆಗಿಬೇಕು ನಾವು ಮರುದಿನ. ಇದು ಪಾಟಿ ಆದ್ರೆ ಬೇಗ ಕಲೀಲಿಕ್ಕೆ ಅವ್ರಿಗೆ ಅನುಕೂಲ ಆಗುದು ಪಾಟಿನೇ, ಸ್ಲೇಟ್ ಸ್ಲೇಟ್ ಮತ್ತೆ ಕಡು ಅಥವಾ ಚಾಕ್ ಪೀಸ್ ಅಥವಾ ಇದು ಕಡ್ಡಿ, ಅದರಲ್ಲೇ ಬೇಗ ಕಲಿತಾರೆ. ಇನ್ನೊಂದು ಪ್ರಮುಖವಾದ ವಿಚಾರ, ಶಿಶು ಗೀತೆಗಳು ಅಥವಾ ಮಕ್ಕಳಿಗೋಸ್ಕರವೇ ಬರೆದಿರುವಂತಹ ಗೀತೆಗಳು, ಇದು ಎಷ್ಟು ಪರಿಣಾಮಕಾರಿಯಾಗಿ ಅವರ ಒಂದು ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿ ಆಗ್ತದೆ ಅಂತ ಅಂದ್ರೆ, ನಾನು ಮಕ್ಕಳು ಅಂಗನವಾಡಿಗೆ ಬರಬೇಕು, ಹೆಣ್ಣು ಮಕ್ಕಳು ಅಥವಾ ಎಲ್ಲ ಮಕ್ಕಳು ಅಂಗನವಾಡಿಗೆ ಬರಬೇಕಂತ ಅನ್ನೋ ಒಂದು ದೃಷ್ಟಿಯಿಂದ ನಾನು ಬೇರೆ ಬೇರೆ ಹಾಡನ್ನು ಅವರಿಗೆ ಅನುಕೂಲ ಆಗ್ತದೆ ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹಾಡು ಇರ್ತದಲ್ಲ, ಸ್ವಂತ ಹಾಡು ಇದು ಹೊಸ ಹೊಸ ಹಾಡು, ಹೊಸ ಹೊಸ ಹಾಡು ಅಂತ ಅವರಿಗೆ ಖುಷಿ ಆಗ್ತದೆ ಮಕ್ಕಳಿಗೆ. ಮತ್ತೆ ಅವರು ಬರ್ತಾರೆ, ಮಕ್ಕಳಿಗೆ ಹಾಡು ಮತ್ತೆ ನೃತ್ಯ ಅಭಿನಯ ಗೀತೆ ನಾವು ಹೆಚ್ಚು ನಾವು ಹೇಳ್ಕೊಟ್ಟಂಗೆ ಅವ್ರು ಅಂಗನವಾಡಿಗೆ ಬೇಗ ಬರ್ತಾರೆ. ಅವ್ರಿಗೆ ದಿನಾ ಬರೆಯೋದೊಂದೇ ಮಾಡ್ತಾ ಇದ್ರೆ ಅವ್ರಿಗೆ ಬೇಜಾರು ಬಂದ್ಬಿಡ್ತದೆ. ಅವ್ರಿಗೆ ಆಟ ಆಡಿಸ್ಬೇಕು, ಡ್ಯಾನ್ಸ್ ಮಾಡಿಸ್ಬೇಕು, ಅವ್ರಿಗೆ ದಿನ ದಿನಕ್ಕೆ ಒಂದೊಂದು ಡ್ಯಾನ್ಸ್, ಇವತ್ತು ಡ್ಯಾನ್ಸ್ ಮಾಡಿಸಿ ಟೀಚರ್ ಯಾವ್ದು ಮಾಡಿಸ್ತೀರಿ ಹೀಗೆ ಅವರು. ನಾನು ಅದೇ ಯಾವಾಗ್ಲೂ ಹೇಳ್ಕೊಟ್ಟದ್ದೇ ಹೇಳ್ಕೊಡ್ಬಾರ್ದಂತ ಹೊಸ ಹೊಸದನ್ನ ಹಾಡು ರಚನೆ ಮಾಡ್ಕೊಂಡು ಅವರಿಗೆ ಹೇಳ್ಕೊಡೋದು, ಮತ್ತೆ ದಿಮ್ಮಡಿ ಇರ್ತದಲ್ಲ ಬಾರಿಸ್ಕೊಂಡು ಅದನ್ನು ಬಾರಿಸ್ಕೊಂಡು ಹೇಳ್ಕೊಡೋದು, ಅವ್ರು ತನ್ನ ಹತ್ರ ಕೂಡ ತಾವು ಬರ್ತಾರೆ, ಅವ್ರ ಹತ್ರನೂ ಕೊಡೋದು, ಅವರು ಅದನ್ನು ಬಾರಿಸ್ತಾರೆ, ಅವ್ರು ಹೇಗೆ ಬಾರಿಸ್ಲಿ ಅವ್ರು ಬಾರಿಸ್ತಾರೆ, ಅವರಿಗೆ ಅದು ಅಂದ್ರೆ ಒಂಥರ ಖುಷಿ ಆಗ್ತದಲ್ಲ. ಅದು ಮಕ್ಕಳ ಖುಷಿ ಆದಾಗ ನಮ್ಗೆ ಖುಷಿ ಆಗ್ತದೆ, ಅದೇ ಮಕ್ಕಳು ಅಂದ್ರೆ ದೇವರಿಗೆ ಸರಿ, ಅದಕ್ಕೆ ನಾವು ಮಕ್ಕಳಿಗೆ ಖುಷಿ ಆಗ್ಬೇಕು ತರ ನಾವು ಅದನ್ನ ಮಾಡಿಸ್ತೇವೆ ಅಭಿನಯ ಗೀತೆ ಎಲ್ಲ. ನೀವೇ ರಚಿಸಿರುವಂತಹ ಕೆಲವೊಂದು ಶಿಶು ಗೀತೆಗಳನ್ನ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಬಾರವ್ವ ತಂಗಿ ಬೇಗ ಬಾರವ್ವ, ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ಬಾರವ್ವ ತಂಗಿ ಬೇಗ ಬಾರವ್ವ, ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ಹಾದಿ ಬೀದಿ ಹತ್ತಿರ ಉಂಟು, ಅಂಗನವಾಡಿಲಿ ಗೆಳೆಯರುಂಟು, ಮಾತೃ ಪ್ರೀತಿ ಇಲ್ಲಿ ಉಂಟು, ಬೇಗ ಬಾರವ್ವ. ಹಾದಿ ಬೀದಿ ಹತ್ತಿರ ಉಂಟು, ಅಂಗನವಾಡಿಲಿ ಗೆಳೆಯರುಂಟು, ಮಾತೃ ಪ್ರೀತಿ ಇಲ್ಲಿ ಉಂಟು, ಬೇಗ ಬಾರವ್ವ. ಬಾರವ್ವ ತಂಗಿ ಬೇಗ ಬಾರವ್ವ, ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ಬಗೆ ಬಗೆಯಲ್ಲಿ ಆಡುವ ಆಟ, ಆಟದಿಂದ ನಮಗೆ ಪಾಠ, ನಡೆಯುವುದಿಲ್ಲಿ ಪೌಷ್ಟಿಕ ಊಟ, ಬೇಗ ಬಾರವ್ವ. ಬಗೆ ಬಗೆಯಲ್ಲಿ ಆಡುವ ಆಟ, ಆಟದಿಂದ ನಮಗೆ ಪಾಠ, ನಡೆಯುವುದಿಲ್ಲಿ ಪೌಷ್ಟಿಕ ಊಟ, ಬೇಗ ಬಾರವ್ವ. ಬಾರವ್ವ ತಂಗಿ ಬೇಗ ಬಾರವ್ವ, ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ಜ್ಞಾನದ ದೀವಿಗೆಯಲ್ಲಿ ಉತ್ತಮ ಆರೋಗ್ಯದಲ್ಲಿ ಬೆಳೆಯುವ ನಾವು ಪ್ರೇಮದಲ್ಲಿ, ಬೇಗ ಬಾರವ್ವ. ಜ್ಞಾನದ ದೀವಿಗೆಯಲ್ಲಿ ಉತ್ತಮ ಆರೋಗ್ಯದಲ್ಲಿ ಬೆಳೆಯುವ ನಾವು ಪ್ರೇಮದಲ್ಲಿ, ಬೇಗ ಬಾರವ್ವ. ಬಾರವ್ವ ತಂಗಿ ಬೇಗ ಬಾರವ್ವ, ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ಬಾರವ್ವ ತಂಗಿ ಬೇಗ ಬಾರವ್ವ, ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ನಮ್ಮ ಅಂಗನವಾಡಿಲಿ ಕಲಿಯ ಬಾರವ್ವ. ಈ ಶಿಶು ಗೀತೆಯ ಜೊತೆ ಜೊತೆಗೆ ಈ ಒಂದು ಸಮೂಹ ಗಾನ ಅಥವಾ ಒಂದು ಗುಂಪಲ್ಲಿ ಹಾಡುವಂತಹ ಒಂದು ಗೀತೆಗಳು ಕೂಡ ಇರ್ತವೆ, ಜೊತೆಗೆ ಡ್ಯಾನ್ಸ್ ಮಾಡುವಂತಹದ್ದನ್ನು ಕೂಡ, ಇದ್ರ ಬಗ್ಗೆ ಹೇಳಿ. ಅಂದ್ರೆ ಅವರಿಗೆ ಪರಿಸರದ ಬಗ್ಗೆ ತಿಳುವಳಿಕೆ ಬರಬೇಕಂತ ಒಂದು ಹಾಡು ಬರ್ದಿದ್ದೆ ಅವರಿಗೆ. ಅಂದ್ರೆ ನಮ್ಗೆ ಗಿಡ ಮರ ಬಳ್ಳಿಗಳು ಬಗ್ಗೆ ಸಬ್ಜೆಕ್ಟ್ ಇರ್ತದಲ್ಲ, ಅದ್ರ ಬಗ್ಗೆ ನಾವು ಒಂದೊಂದು ಯಾವ್ಯಾವ ವಿಷಯ ಅಂತ ಅದ್ರ ಬಗ್ಗೆ ಬರಬೇಕಿದ್ರು ಬರ್ದದ್ದು. ಗಿಡವನೆಟ್ಟು ಮರವ ಬೆಳೆಸುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ, ಗಿಡವ ನೆಟ್ಟು ಮರವ ಬೆಳೆಸುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ. ಮಾವಿನ ಮರವಿರಲಿ, ಬೇವಿನ ಮರವಿರಲಿ, ಹೂವಿನ ಗಿಡವಿರಲಿ, ಬಳ್ಳಿಗಳೇ ಇರಲಿ, ಗೊಬ್ಬರ ಹಾಕಿ ನೀರು ಎರೆಯುವ, ಗಿಡವ ನೆಟ್ಟು ಮರವ ಬೆಳೆಸುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ. ಗಿಡವ ನೆಟ್ಟು ಮರವ ಬೆಳೆಸುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ. ಹಸಿರಾದ ಎಲೆಯ ನೋಡುವ, ನಾವೆಲ್ಲ ತಂಪಾದ ನೆರಳು ಪಡೆಯುವ. ಹಸಿರಾದ ಎಲೆಯ ನೋಡುವ, ನಾವೆಲ್ಲ ತಂಪಾದ ನೆರಳು ಪಡೆಯುವ. ನೆಲ್ಲಿಕಾಯಿ ಮರದ ಮೇಲೆ, ಕುಂಬಳಕಾಯಿ ಬಳ್ಳಿ ಮೇಲೆ, ಹಕ್ಕೆಯಂತೆ ಹಾರಿ ಕುಣಿಯುವ, ಗಿಡವ ನೆಟ್ಟು ಮರವ ಬೆಳೆಸುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ. ಗಿಡವ ನೆಟ್ಟು ಮರವ ಬೆಳೆಸುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ, ನಾವೆಲ್ಲ ಒಂದಾಗಿ ಸೇರಿ ನಲಿಯುವ. ಶಿಶು ಗೀತೆ ಎಷ್ಟು ಪರಿಣಾಮಕಾರಿಯಾಗ್ತದೋ ಅಷ್ಟೇ ಪರಿಣಾಮಕಾರಿಯಾಗಿರುವಂತಹದ್ದು ಚಿಕ್ಕ ಪುಟ್ಟ ಕಥೆಗಳು. ಈ ಕಥೆಗಳನ್ನ ಅಂಗನವಾಡಿ ಮಕ್ಕಳಿಗೆ ಹೇಳುವುದು ಹೇಗೆ? ಅದು ಅಭಿನಯ ಗೀತೆಯಾಗಿ ಹೇಳ್ತಿರೋ ಅಥವಾ ಕಥೆಯ ರೂಪದಲ್ಲಿ ಇರ್ತದ? ಅದು ಅಭಿನಯ ಗೀತೆಯನ್ನು ಹೇಳಿಕಾಗ್ತದೆ. ಅಭಿನಯ ಗೀತೆ ಮುಖಾಂತರ ಹೇಳುವಂತದ್ರೆ ನಾ ಹೇಳಿದ್ರು. ನರಿಯು ತೋಟಕ್ಕೆ ಹೋಯಿತು, ನರಿಯು ತೋಟಕ್ಕೆ ಹೋಯಿತು, ತೋಟ ನೋಡಲು ತೋಟ ನೋಡಲು, ನೋಡಿತೇನದು ನೋಡಿತೇನದು, ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು, ಚಪ್ಪರದಿಂದ ಕೂಡಿದ ದ್ರಾಕ್ಷಿ ಗೊಂಚಲು, ಮಾಡಿತೇನದು ಮಾಡಿತೇನದು, ಒಂದು ಸಲ ಹಾರಿತು, ಎರಡು ಸಲ ಹಾರಿತು, ಮೂರು ಸಲ ಹಾರಿತು, ಸೋತು ಹೋಯಿತು ಸೋತು ಹೋಯಿತು, ಹೇಳಿತೇನದು ಹೇಳಿತೇನದು, ದ್ರಾಕ್ಷಿ ಹುಳಿ ಎಂದಿತು ದ್ರಾಕ್ಷಿ ಹುಳಿ ಎಂದಿತು, ದ್ರಾಕ್ಷಿ ಹುಳಿ ಎಂದಿತು, ಓಡಿ ಹೋಯಿತು. ಮಕ್ಕಳಿಗೂ ಕೂಡ ಕತೆ ಕೇಳಿದ ಅನುಭವ ಆಗ್ತದೆ, ಒಂದು ಕಲ್ಪನಾ ಶಕ್ತಿಯೂ ಕೂಡ. ಈ ತರ ಅಭಿನಯದಿಂದ ಹೇಳುದ್ರಿಂದ ಆ ಮಕ್ಕಳಿಗೆ ಆ ಕಥೆನೂ ಬೇಗ ಬರ್ತದೆ, ಅವ್ರಿಗೆ ಖುಷಿ ಆಗ್ತದೆ. ಹಾರುವುದು ಎಲ್ಲ ಇರ್ತದಲ್ಲ ಅದ್ರಲ್ಲಿ, ಹಾರುದು ಓಡಿ ಹೋಗುದು, ಅದರ ಈ ಹಾಡು ಅಂದ್ರೆ ತುಂಬಾ ಖುಷಿ ಮಕ್ಕಳಿಗೆ. ಆಮೇಲೆ ಈ ಲೆಕ್ಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಮೂರು ಅಥವಾ ಆಗ್ಬೋದು ಮಗ್ಗಿ ಆಗ್ಬೋದು, ಇದನ್ನ ಕಲಿಸುವುದಕ್ಕೆ ಸುಲಭ ಉಪಾಯ ಹೇಗೆ ಅಂತ ಅಂಗನವಾಡಿ ಹಂತದಲ್ಲಿ? ಅದನ್ನ ಈಗ ಹಿಡಿಕೊಡ್ಡಿ ಇರ್ತಾರೆ, ಕಸುಬರಿಗೆ ಕೊಡ್ಡಿ, ಅದ ಒಂದು ಕಡ್ಡಿ ನಾಲ್ಕು ಇಟ್ರೆ ಒಂದು, ಅದನ್ನ ಎರಡು ಇಟ್ರೆ ಎರಡು, ಮೂರು ಇಟ್ರೆ ಮೂರು, ಆತರ ನಾವು ಕಡ್ಡಿ ಮುಖಾಂತರ ಅಥವಾ ಕಲ್ಲಿನ ಮುಖಾಂತರ ನೆಲಕ್ಕೆ ಇಟ್ಕೊಂಡು ಅದ್ರ ಪ್ರಕಾರ ಅವ್ರಿಗೆ ಕಲಿತಾರೆ ಮಕ್ಕಳು ಬೇಗ. ಅದ್ರ ಮಣಿ ಇರುವಂತ ಮಣಿನ, ಹಾ ಮಣಿ ಇರುವಂತ ಸ್ಲೇಟ್ ಅಲ್ಲಿ ಒಂದು ಎರಡು ಮೂರು ಅದು ಹತ್ತರವರೆಗೆ ಇರ್ತದೆ, ಅದರಲ್ಲೂ ಮಕ್ಕಳೆಲ್ಲ ಲೆಕ್ಕ ಮಾಡ್ಲಿ ಒಂದೊಂದೇ ಲೆಕ್ಕ ಮಾಡೋದನ್ನು ಕಲಿತಾರೆ ಮಕ್ಕಳು, ಅದರಲ್ಲೂ ಕಲಿಲಿಕ್ಕೆ ಆಗ್ತದೆ. ಮತ್ತೆ ಇದನ್ನ ನೆಲದ ಮೇಲೆ ಇಟ್ಟೋದ್ರಿಂದ ಮಕ್ಕಳು ಬೇಗ ಕಲಿತಾರೆ, ಅದು ಅವ್ರಿಗೆ ಗೊತ್ತಾಗ್ತಲ್ಲ. ಅಥವಾ ಏನಾದ್ರೂ ಒಂದು ಈಗ ಧಾನ್ಯಗಳಾದ್ರೂ ಆಗ್ತದೆ, ಕಲ್ಲಾದ್ರೂ ಆಗ್ತದೆ, ಇದು ಏನಾದ್ರೂ ಬೀಜ ಆದ್ರೂ ಆಗ್ತದೆ, ಅದನ್ನ ಇಟ್ಕೊಂಡು ಅವ್ರು ಬೇಗ ಕಲಿತಾರೆ. ಅದರಲ್ಲಿ ಒಂದು ಅಂದ್ರೆ ಒಂದು ಒಂದು ಇಡು, ಎರಡು ಎರಡು ಇಡುದು, ಹೀಗೆ ಕೈ ಬೆರಳು ಎರಡು, ಅದು ಕೈ ಬೆರಳೆಲ್ಲ ಮುಖಾಂತರ ಕಲಿತಾರೆ, ಲೆಕ್ಕ ಕಲಿತಾರೆ ಮಕ್ಕಳು. ಈಗ ಮಕ್ಕಳು ಅಂದ ಮೇಲೆ ಒಂದಷ್ಟು ಆಟ ಆಡ್ತವೆ, ಒಂದಷ್ಟು ಜಗಳ ಕೂಡ ಮಾಡ್ತವೆ. ಈ ಜಗಳವನ್ನ ಬಿಡಿಸುವುದು ಹೇಗೆ ಅಂತ? ಜಗಳ ಬಿಡಿಸೋದು ಕಷ್ಟ, ಮಕ್ಕಳು ಜಗಳ ಅಂದ್ರೆ ಒಂದ್ಸಲ ಅದು ಏನಾಯ್ತು ಅಂದ್ರೆ ಒಬ್ರು ಒಬ್ರಿಗೆ ಹೊಡೆದ, ಒಂದು ಮಗು ಮತ್ತೊಂದು ಮಗುವಿಗೆ ಹೊಡೆಯಿತು. ಆ ಮಗು ಅಂದ್ರೆ ನೋಡ್ತಾ ಇರ್ಲಿಕ್ಕೆ ಆಗುದಿಲ್ಲಲ್ಲ, ತುಂಬಾ ಮಕ್ಳು ಇರ್ತಾರೆ. ನಾವೊಂದು ನಾವು ಅಟೆಂಡೆನ್ಸ್ ಅವ್ರು ಹಾಕುದಿರ್ತದಲ್ಲ, ಏನೋ ಒಂದ್ ಮಗಳು ಒಂದ್ ಮಗು ಒಂದ್ ಮಗುವಿಗೆ ಹೊಡೆಯಿತು, ಮತ್ತೆ ಎರಡು ಮಕ್ಕಳು ಇವನೇ ಅವನಿಗೆ ಹೊಡೆದದನ್ನೇ ಹೇಳ್ತಾರೆ. ಅವನಿಗೆ ಕೇಳಿದ್ ನಾನು ಹೊಡಿಲಿಲ್ಲ ಹೇಳ್ತಾನೆ, ಇಲ್ಲ ಇಲ್ಲ ಟೀಚರ್ ಅವರೇ ಹೊಡೆದದ್ದು ಹೇಳ್ತಾರೆ. ನಾನು ಹೋದ ಮಗ ನೀ ಹೊಡೆದಿದ್ದೆ, ಅವನಿಗೆ ಇಲ್ಲ ಟೀಚರ್ ನಾನು ಹೊಡಿಲಿಲ್ಲ ಹೇಳ್ತೇನೆ. ಸುಳ್ಳು ಹೇಳುದು, ಸುಳ್ಳ ಸತ್ಯ ಅಂತ ನಮ್ಗೆ ಗೊತ್ತಿಲ್ಲ, ನಾವು ನೋಡಿರೋದಿಲ್ಲಲ್ಲ. ಆ ಮಕ್ಳ ಹತ್ರ ಇಲ್ಲ ಅವನೇ ಹೊಡೆದದ್ದಂತ, ಈ ಮಗನ ಹತ್ರ ಹೇಳ್ದೆ ಬೇಡ ಮಗ ಸಾರಿ ಕೇಳ್ಬಿಡು, ನೀನು ಹೊಡಿಲಿ ಹೊಡೆದಿದ್ದು ಸಾರಿ ಕೇಳ್ಬಿಡು, ನಾನು ತಪ್ಪು ಮಾಡಿಲ್ಲ ಅಂದ್ರೆ ನಾನು ಯಾಕೆ ಸಾರಿ ಕೇಳ್ಬೇಕು, ತಪ್ಪು ಮಾಡಿದ್ರೆ ಮಾತ್ರ ಸಾರಿ ಕೇಳ್ಬೇಕು, ನಾನು ಮೂರು ವರ್ಷದ ಮಗು ಅವನು, ತಪ್ಪು ಮಾಡ್ಲಿಲ್ಲ ನಾನು ಯಾಕೆ ಸಾರಿ ಕೇಳ್ಬೇಕು ಅಂತ ಕೇಳ್ದೆ. ಆವಾಗ ಹೌದಾ ನನಗದು, ಆ ಮಕ್ಳ ಮಾತು ಕೇಳ್ಕೊಂಡು ನಾನು ಹೇಳ್ಬೇಕಲ್ವಾ, ಹೌದಲ್ಲ ಅಂತ ನನಗೆ ಗೊತ್ತಿಲ್ಲ. ಆಯ್ತು ಆ ಮಕ್ಕಳಿಗೆ ಸಮಾಧಾನ ಮಾಡಿಕೊಂಡು ಅಡ್ಡಲ್ ಮಗ ಅವನಿಗೆ ಇವತ್ತು ಮನೆಗೆ ಬಿಡೋದು ಬೇಡ, ತಾಯಿ ಬಂದ್ರೆ ಇಲ್ಲೇ ಇಟ್ಕೊಳ್ಳಿ, ನಾಳೆ ಬಿಡುವ ಅವನಿಗೆ ಮನೆಗೆಲ್ಲ ಹೇಳ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇಳಿಸಿದ್ರು. ಹೀಗೆ ಹೊಡೆಯುವುದಿಲ್ಲ, ನಾವು ಮಕ್ಕಳಿಗೆ ಯಾವಾಗಲೂ ಹೊಡೆಯುವುದಿಲ್ಲ. ನಮ್ಮ ಮನೆ ಮಕ್ಕಳಿಗೂ ನಾವು ಹೊಡೆಯುವುದಿಲ್ಲ, ನಮ್ಮ ಅಂಗನವಾಡಿಲಿ ನಮ್ಮ ಆ ಮಕ್ಕಳು ನಮ್ಮ ಮಕ್ಕಳಂಗೆ ನೋಡ್ಕೊಳ್ತೇವೆ. ಯಾವಾಗ ಮಕ್ಕಳಿಗೆ ಹೊಡೆಯುವುದಿಲ್ಲ, ಅದು ಅವರಿಗೆ ಖುಷಿ. ಅವ್ರು ಯಾರಿಗೂ ಹೆದರೋದೂ ಇಲ್ಲ, ಅದಕ್ಕೆ ಡಾಕ್ಟರ್ ಬರಲಿ ಪೊಲೀಸ್ ಬರಲಿ ಯಾರು ಬಂದರೂ ಹೆದರುವುದಿಲ್ಲ, ಅವರಿಗೆ ಅವರು ಟಾಟಾ ಬಾಯಿ ಹೇಳ್ತಾರೆ. ಈ ಒಂದು ಕುಟುಂಬದಲ್ಲಿ ಒಂದು ಅಥವಾ ಎರಡು ಮಕ್ಕಳಿರುವಂತಹ ಕುಟುಂಬಗಳೇ ಜಾಸ್ತಿ. ಇವಾಗ ಹೆಚ್ಚು ಮುದ್ದಿನಿಂದ ಮಕ್ಕಳನ್ನ ಸಾಕಿರ್ತಾರೆ. ಈ ಅತಿಯಾದಂತಹ ಮುದ್ದನ್ನ ಮಾಡಬೇಡಿ ಅಂತ ತಂದೆ ತಾಯಿಗಳಿಗೆ ಹೇಗೆ ಹೇಳ್ತೀರಿ ನೀವು? ನಾವು ತಾಯಂದಿರ ಸಭೆ ಎಲ್ಲ ಇರ್ತದಲ್ಲ, ತಾಯಂದಿರ ಸಭೆ ಇರ್ತದೆ, ಪೌಷ್ಟಿಕಾಂಶ ಬರೀ ಇರ್ತದೆ, ಆರೋಗ್ಯ ಇಲಾಖೆ ಎಲ್ಲ ಬರ್ತಾರೆ. ಆವಾಗ ನಾವು ಹೇಳ್ತೇವೆ ಹೀಗೀಗೆ ಅತಿ ಮುದ್ದು ಮಾಡಿದ್ರೆ ಮಕ್ಕಳು ಹೀಗಾಗ್ತಾರೆ, ಹಾಗೆ ಮಾಡಬಾರ್ದು. ಶಿಕ್ಷೆ ಕೊಡಬೇಕು ಅಂದ್ರೆ ಶಿಕ್ಷೆನೂ ಕೊಡಬಾರ್ದು, ಶಿಕ್ಷೆ ಅಂದ್ರೆ ಅವ್ರಿಗೆ ಹೊಡೆದು ಮಾಡಿದ್ರೆ ಶಿಕ್ಷೆ ಕೊಡಬಾರ್ದು, ಪ್ರೀತಿಯಿಂದ ಅವ್ರಿಗೆ ಹೇಳ್ಬೇಕು. ಪ್ರೀತಿಯಿಂದ ಹೇಳ್ಕೊಂಡೆ ಅವರಿಗೆ ತಪ್ಪು ಮಾಡದೇ ಇದ್ದಾಗ ಮಾಡಬೇಕು ಅಂದ್ರೆ ಅವರು ಅತಿ ಇವ್ರು ಅವ್ರು ಹೇಳ್ದಾಗೆಲ್ಲ ಕೇಳಬಾರ್ದು, ಪ್ರೀತಿಯಿಂದನೇ ಅವರನ್ನ ಸಮಾಧಾನ ಪಡಿಸ್ಕೊಂಡು ಮಾಡ್ಬೇಕು. ಎಲ್ಲದೂ ಕೊಡಬಾರ್ದು ಅಂತಲ್ಲ, ರಾಶ್ ಅವ್ರು ಹಠ ತುಂಬಾ ಹಠ ಮಾಡಿದಾಗ ಅವ್ರು ಹೇಳ್ದಾಗೆ ಕೇಳಬೇಕು. ನಾವು ಅವ್ರು ತುಂಬಾ ಹಠ ಮಾಡ್ತಾರಲ್ಲ ಮಕ್ಕಳು, ಆವಾಗ ನಾವು ಮತ್ತೆ ನಮ್ಮದೇ ಕರೆ ಅಂತ ಮಾಡಿದ್ರೆ ಅವ್ರಿಗೆ ಆವಾಗ ಮತ್ತು ಹಠ ಮಾಡ್ತಾರೆ. ಆವಾಗ ಜಾಸ್ತಿ ಹಠ ಮಾಡಿದಾಗ ಅವ್ರು ಹೇಳಿದಾಗ ನಾವು ಕೇಳ್ಬಿಡ್ಬೇಕು, ಆಮೇಲೆ ಅವ್ರಿಗೆ ಸಮಾಧಾನ ಮಾಡ್ಬೇಕು. ಮತ್ತೆ ಅವ್ರು ಹಾಗೆ ಮಾಡೋದಿಲ್ಲ, ತುಂಬಾ ಹಠ ಮಾಡಿದಾಗ ನಾವು ಹಾಗೆ ಮಾಡುದು, ನಮ್ಮ ಅಂಗನವಾಡಿ ಮಕ್ಕಳಾದ್ರಷ್ಟೇ. ಆಮೇಲೆ ಈಗ ಕೆಲವರಲ್ಲಿ ಹಾಡುವಂತ ಒಂದು ಹವ್ಯಾಸ ಇರ್ತದೆ, ಕೆಲವರಿಗೆ ಡ್ಯಾನ್ಸ್ ಮಾಡುವಂತ ಒಂದು ಹವ್ಯಾಸ ಇರ್ತದೆ, ಈ ಹವ್ಯಾಸಕ್ಕೆ ಪೂರಕವಾಗಿ ಏನಾದ್ರು ಚಟುವಟಿಕೆ ಮಾಡ್ಲಿಕ್ಕೆ ಆಗ್ತದಾ? ಹಾ, ನಾವು ಗಾಂಧಿ ಜಯಂತಿ ಮತ್ತು ಮಕ್ಕಳ ದಿನಾಚರಣೆ ಇರ್ತದಲ್ಲ ಅವಾಗೆಲ್ಲ ಮಾಡ್ತೇವೆ. ಶಾಲಾ ವಾರ್ಷಿಕೋತ್ಸವ ಇರ್ತದಲ್ಲ ಅವಾಗೆಲ್ಲ ಮಾಡ್ತೇವೆ. ನಮ್ಮ ಅಂಗನವಾಡಿ ಮಕ್ಕಳು ದೇಶಭಕ್ತಿ ಗೀತೆಯಲ್ಲಿ ತಾಲೂಕು ತಹಶೀಲ್ದಾರ್ ಆಫೀಸ್ನಲ್ಲಿ ಅವರು ಅಂಗನವಾಡಿ ಮಕ್ಕಳಿಗೂ ಕೂಡ ಕರ್ಕೊಂಡು ಹೋಗಿದ್ದೆ ನಾನು ತಾಲೂಕು ಪಂಚಾಯತ್ ಕರ್ಕೊಂಡೋಗಿ. ಅಲ್ಲಿ ಅವರದು 2 ವರ್ಷ ಕರ್ಕೊಂಡು ಹೋಗಿದ್ದೆ, ಆಮೇಲೆ ಕೋವಿಡ್ ಬಂತು, ಅವ್ರ ಕಾರ್ಯಕ್ರಮನೇ ಬಂದು ಮಾಡಿದ್ರು. ಅದು 2 ವರ್ಷನ ಮಕ್ಕಳಿಗೆ 2,000 ಪ್ರೈಜ್ ಬಂದಿತ್ತು ನಮ್ಮ ಮಕ್ಕಳಿಗೆ. ದೇಶಭಕ್ತಿ ಗೀತೆನೆ ಆಗ್ಬೇಕು ಅಲ್ಲಿ, ಬೇರೆ ಆಗ್ಬಾರ್ದು. ಜನವರಿ 26 ಇರ್ತದೆ ಕಾರ್ಯಕ್ರಮ. ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ದೆ ನಾನು ಎಲ್ಲ ತಯಾರಿ ಮಾಡಿಸ್ಕೊಂಡು. ಎಷ್ಟು 8-10 ಮಕ್ಕಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡೋಗಿ ನಿಲ್ಸ್ಕೊಂಡು ಪಾಲಕರಿಗೆ ಕರ್ಕೊಂಡು ಹೋಗುತ್ತೆ. ಸಣ್ಣ ಮಕ್ಕಳೆಲ್ಲ ಗಾಡಿ ಮಾಡ್ಕೊ, ಎಷ್ಟೋ ಜನ ಪಾಲಕರು ಗಾಡಿ ಮಾಡಿಸ್ಕೊಡ್ತಾರೆ ಕರ್ಕೊಂಡು ಹೋಗಿ ಅಂತ. ಅವ್ರು ನಮ್ಗೆ ಸಹಾಯ ಮಾಡ್ತಾರೆ, ನಮಗೆ ಎಲ್ಲದಕ್ಕೂ ಅವ್ರು ನಮ್ಗೆ ಸಹಕಾರ ಕೊಡ್ತಾರೆ ಪಾಲಕರು. ಅವ್ರ ಮಕ್ಕಳಿದ್ದ ಕಾರ್ಯಕ್ರಮ ಇರ್ತದಲ್ಲ, ನಾವೆಲ್ಲ ಆ ಮಕ್ಕಳಿಗೆಲ್ಲ ಕಾರ್ಯಕ್ರಮ ಮಾಡಿಸ್ಕೊಂಡು ಅವ್ರಿಗೆ ಒಂಥರ ಖುಷಿ ಆಗ್ತದೆ. ಅಷ್ಟು ದೊಡ್ಡದು ಗ್ರೌಂಡ್ ಇರ್ತದಲ್ಲ, ಪೊಲೀಸ್ ಗ್ರೌಂಡ್ ಅಲ್ಲಿ ಇರ್ತದೆ ಪ್ರೋಗ್ರಾಮ್. ಸುತ್ತಲೂ ಜನ ಇರ್ತಾರಲ್ಲ, ಕಾಲೇಜ್ ಮಕ್ಕಳು ಇರ್ತಾರೆ, ಅವರೆಲ್ಲ ದೊಡ್ಡ ಹೂ ಅಂತ ಕೂತಾರೆ, ಆದ್ರೂ ನಮ್ಮ ಮಕ್ಕಳು ಹೆದರುದಿಲ್ಲ, ಅಷ್ಟು ಚಂದ ಡ್ಯಾನ್ಸ್ ಮಾಡ್ಕೊಂಡು ಬಂದರು, ಪ್ರೈಜ್ ತಗೊಂಡು ಬರ್ತಾರೆ. ಈಗ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಪೌಷ್ಟಿಕ ಆಹಾರವನ್ನ ಸೇವಿಸುವಂತಹದ್ದಾಗಬಹುದು ಅಥವಾ ಒಳ್ಳೆಯ ಒಂದು ಅಭ್ಯಾಸವನ್ನ ರೂಢಿಸಿಕೊಳ್ಳುವಂತಹದ್ದಾಗಬಹುದು, ಈ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತೀರಿ ಅಂಗನವಾಡಿ ಕೇಂದ್ರದಲ್ಲಿ? ಅಂದ್ರೆ ಹೆಲ್ತ್ ಚೆಕಪ್ ಇರ್ತದೆ ನಮ್ಗೆ, 3 ತಿಂಗಳೊಂದ್ಸಲ ಆರೋಗ್ಯ ತಪಾಸಣೆ ಇರ್ತದೆ. ಅವಾಗ ಡಾಕ್ಟರ್ಸ್ ಎಲ್ಲ ಬರ್ತಾರೆ, 3 ತಿಂಗಳೊಂದ್ಸಲ ನಮ್ದು PHC ಬರ್ತಾರೆ, RBS ತಂಡದವ್ರು ಬರ್ತಾರೆ. ಅವಾಗ ಅವ್ರ ಮಕ್ಕಳದ್ದು ಎಲ್ಲ ಮಕ್ಕಳನ್ನು ಕರೆಸ್ತೇವೆ. ಅವಾಗ ಜ್ವರದಿಂದ ನಾವು 6 ವರ್ಷದವರೆಗಿನ ಮಕ್ಕಳು ಎಲ್ಲ ಮಕ್ಕಳು ಪಾಲಕರು ಬರ್ತಾರೆ. ಅಪೌಷ್ಟಿಕ ಮಕ್ಕಳು ಇರಬಾರ್ದು, ಅಪೌಷ್ಟಿಕ ಮಕ್ಕಳು ಇರಬಾರ್ದು. ನಾವು ಪ್ರತಿ ತಿಂಗಳ ಮಕ್ಕಳನ್ನ ತೂಕ ಎತ್ತರ ನೋಡ್ತೇವೆ, ತೂಕ ಎತ್ತರ ನೋಡ್ಕೊಂಡು ಅದನ್ನ ಅದ್ರಲ್ಲಿ ನಮ್ದು ಗ್ರೋತ್ ಚಾರ್ಟ್ ಇರ್ತದೆ, ಅದ್ರಲ್ಲಿ ಗೊತ್ತಾಗ್ತದೆ ಈ ಮಗುನ ತೂಕ ಹೇಗಿದೆ ಅಂತ. ಅವಾಗ ನಾವು ಪಾಲಕರನ್ನ ಕರೆದು ಆ ಮಗುನ ತೂಕ ಕಡಿಮೆ ಇದ್ರೆ ಕಡಿಮೆ ಇದೆ, ಈ ಮಗುನ ತೂಕ ಎಷ್ಟು ಕಡಿಮೆ ಆಗಬಾರ್ದು ಮತ್ತು ಜಾಸ್ತಿ ಆಗುವಂಗ ಅವ್ರಿಗೆ ನಾವು ಪೌಷ್ಟಿಕ ಆಹಾರ ಯಾವ್ಯಾವ ತಿನ್ಬೇಕಂತ ನಾವು ಹೇಳ್ತೇವೆ. ಪ್ರೋಟೀನ್ ಇದ್ದದಾಗ್ಲಿ ಹಾಲು ಹಣ್ಣು, ಮೊಟ್ಟೆ ತಿನ್ನುವರಿದ್ರೆ ಮೊಟ್ಟೆ ತಿನ್ಬೇಕು, ಮತ್ತೆ ಮೊಟ್ಟೆ ತಿಂದಿದ್ರೆ ಮೊಳಕೆ ಕಾಳು ಅದೆಲ್ಲ ಹೇಗೆ ತಿನ್ಬೇಕು, ಅವ್ರು ಹೇಗೆ ಮಕ್ಕಳ ತೂಕ ಹೆಚ್ಚಾಗಬೇಕು, ಎತ್ತರ ಸರಿಯಾಗಿರ್ಬೇಕು, ತೂಕಕ್ಕೆ ಸರಿ ಎತ್ತರ ಸರಿಯಾಗಿ ತೂಕ ಇರಬೇಕಲ್ಲ, ತೂಕಕ್ಕೆ ಸರಿ ಅದನ್ನೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ತಾಯಂದಿರ ಸಭೆಯಲ್ಲಿ ಪೌಷ್ಟಿಕಾಂಶ. ಮತ್ತು RBS ಅವರು ಹೆಲ್ತ್ ಚೆಕಪ್ ಈಗ ವೈದ್ಯಾಧಿಕಾರಿಗಳೆಲ್ಲ ಬಂದಾಗ ನಾವು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೇವೆ, ಅದ್ರ ಬಗ್ಗೆ ಹೇಳ್ತೇವೆ. ಶುಚಿತ್ವದ ಬಗ್ಗೆ ಆಗ್ಬಹುದು ಅಥವಾ ಒಂದು ಬ್ರಷ್ ಮಾಡುವಂತದ್ದು ಅಥವಾ ಉಗುರು ಕಟ್ ಮಾಡುವಂತದ್ದು ಈ ಬಗ್ಗೆ ಅವಾಗ ಅದ್ರದ್ದು ಒಂದು ಸಬ್ಜೆಕ್ಟ್ ಇರ್ತದೆ ನಮ್ಗೆ, ವೈಯಕ್ತಿಕ ಸ್ವಚ್ಛತೆ ಮತ್ತು ಪರಿಸರ ಸ್ವಚ್ಛತೆ. ಆ ವಿಷಯ ಬಂದಾಗ ನಾವು ಅದ್ರ ಬಗ್ಗೆ ನಾವು ಒಂದು ವಾರ ಇಡೀ ಮಕ್ಕಳ ಬಗ್ಗೆ ಭಾಷಣ ಮಾಡೋದಿಲ್ಲ, ಮಕ್ಕಳು ಮಕ್ಕಳಿಗೆ ಹಾಡು ಹೇಳ್ಕೊಂಡು ಹೇಳ್ಕೊಳ್ತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೀತೆ ಇದೆಯಾ? ಗೀತೆ ಇದೆ, ವೈಯಕ್ತಿಕ ಸ್ವಚ್ಛತೆ. ಬಾ ಕಂದ ಬಾ, ಬಾ ಕಂದ ಬಾ, ಬಾ ಕಂದ ಬಾ, ಬಾ ಕಂದ ಬಾ, ಕೋಳಿ ಕೂಗಿತೇಳು ಕಂದ, ಸೂರ್ಯ ಪೂರ್ವದಲ್ಲಿ ಬಂದ, ಕೋಳಿ ಕೂಗಿತೇಳು ಕಂದ, ಸೂರ್ಯ ಪೂರ್ವದಲ್ಲಿ ಬಂದ, ಹೆಚ್ಚು ಮಲಗಲೇನು ಚಂದ, ಬಾ ಕಂದ ಬಾ, ಬಾ ಕಂದ ಬಾ, ಹಲ್ಲನುಜ್ಜಿ ಮುಖವ ತೊಳೆದು ಸ್ನಾನ ಮಾಡಿ ಬಟ್ಟೆ ಧರಿಸಿ, ಹಲ್ಲನುಜ್ಜಿ ಮುಖವ ತೊಳೆದು ಸ್ನಾನ ಮಾಡಿ ಬಟ್ಟೆ ಧರಿಸಿ, ತಿಂಡಿ ತಿಂದು ಶಾಲೆಗೆಂದು ಬಾ ಕಂದ ಬಾ, ತಿಂಡಿ ತಿಂದು ಶಾಲೆಗೆಂದು ಬಾ ಕಂದ ಬಾ, ಬಾ ಕಂದ ಬಾ, ಕೋಳಿ ಕೂಗಿತೇಳು ಕಂದ, ಸೂರ್ಯ ಪೂರ್ವದಲ್ಲಿ ಬಂದ, ಹೆಚ್ಚು ಮಲಗಲೇನು ಚಂದ, ಬಾ ಕಂದ ಬಾ, ಬಾ ಕಂದ ಬಾ. ಮುಕಾಂಬೆ ಹೆಗಡೆಯವರೇ, ಪುಟಾಣಿ ಮಕ್ಕಳ ಜೊತೆ ಜೊತೆಗೆ ನೀವು ಬೆಳೆದಂತವರು, ಕಳೆದ 30-35 ವರ್ಷಗಳಿಂದ ನೀವು ಅದನ್ನು 41 ವರ್ಷದಿಂದ ನೀವು ಸೇವೆ ಸಲ್ಲಿಸಿದ್ದೀರಿ. ಈಗ ನಿವೃತ್ತಿಯ ನಂತರ ಅಂಗನವಾಡಿ ಕೇಂದ್ರಕ್ಕೆ ಹೋಗುವಂತ ಅನಿಸ್ತದ? ಹೌದು, ಹೋಗುವಂತ ಅನಿಸ್ತದೆ. ನಾನು ಹೋಗ್ತೀವಿ, ಮೊನ್ನೆ ಮತ್ತೆ ಹೋಗಿ ಬಂದೆ 2 ದಿನ. ಕೂತ್ಕೊಳ್ಲಿಕ್ಕಾಗ್ಲಿಲ್ಲ. ಟೀಚರ್ ನೀವು ದಿನ ಬರಬೇಕು, ಟೀಚರ್ ನಿಮ್ ದಿನ ಬರಬೇಕು ಹೇಳ್ತಾ ಇದ್ರು ಮಕ್ಕಳು. ನಾನು ಮಕ್ಕಳಿಗೆ ಬೇರೆ ಟೀಚರ್ ಬಂದಿದ್ದಾರೆ. ಬೇರೆ ಟೀಚರ್ ಅಂದ್ರೆ ಹೊಸದಾಗಿ ಸೆಲೆಕ್ಷನ್ ಆಗ್ಲಿಲ್ಲ, ಚಾರ್ಜ್ ಹಾಕಿದ್ದಾರೆ. ವಾರದಲ್ಲಿ 2 ದಿನ ಬರ್ತಾರೆ ಅವರು. ನೀವೇ ಬರ್ಬೇಕು? ಇಲ್ಲ, ನಂಗೆ ರಿಟೈರ್ ಆಯ್ತಲ್ಲ, ನಾನೆಲ್ಲಾದ್ರೂ ಹೋಗಿ ಬರ್ತಾ ಇರ್ತೇನೆ ಅಷ್ಟೇ. ಅವರು ಅವ್ರು ಚಾರ್ಜ್ ಕೊಟ್ಮೇಲೆ ನಮ್ದೇನು ಕೆಲಸ ಇರೋದಿಲ್ಲ, ಆದ್ರೆ ಮಕ್ಕಳಿಗೆ ನೋಡ್ಕೊಳ್ ಬರುವುದು ನಾನು ಹೋಗ್ತೇನೆ. ಮಕ್ಕಳಿಗೆ ನೆನಪಾಗ್ತದಲ್ಲ, ಆ ಮಕ್ಕಳ ಜೊತೆಗಿದ್ದದ್ದು ಅದನ್ನು ಮರೀಲಿಕ್ಕೆ ಆಗೋದಿಲ್ಲ. ಮನೇಲಿ ಹಾಗೆ ಹೇಳ್ತಾರೆ, ಇನ್ನು ಇಷ್ಟು ಬೇಗಲ್ಲ ಇದು ಮರೆಯುವುದಿಲ್ಲ, ಇವ್ರು 6 ತಿಂಗಳು ಬೇಕು ಇನ್ನು ಹೇಳ್ಕೊಂಡು. ಹಾಗೆ ಮಕ್ಕಳ ಜೊತೆಗಿದ್ದದ್ದು ಹಾಗೆ. ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸುವ ಅಪ್ಪ ಅಮ್ಮಂದಿರ ಜವಾಬ್ದಾರಿ ಏನು? ಅಪ್ಪ ಅಮ್ಮಂದಿರ ಜವಾಬ್ದಾರಿ ಅಂದ್ರೆ ಮಕ್ಕಳನ್ನ ಸರಿಯಾದ ಬೆಳಿಗ್ಗೆ ಸರಿಯಾಗಿ ಅವರಿಗೆ ತಿಂಡಿ ಎಲ್ಲ ಕೊಟ್ಟು ಸ್ವಚ್ಛ ಸಮಯ ಪಾಲನೆ ಮಾಡಬೇಕು, ಕಳಿಸ್ಬೇಕು. ಆಮೇಲೆ ಅವರು ಅವ್ರದ್ದು ಆರೋಗ್ಯದ ಬಗ್ಗೆ ನಾವು ಅಂಗನವಾಡಿಲಿ ಹೇಗೆ ನಾವು ನೋಡ್ಕೊಳ್ತೇವೆ ಅದೇ ತರ ಮನೇಲೂ ಅವ್ರ ಅವ್ರ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ಅಂಗನವಾಡಿಗೆ ಬಿಟ್ಟರು ಹೇಳ್ಕೊಂಡು ಅವ್ರು ಸುಮ್ಮನೆ ಇರಬಾರ್ದು. ಏನಾದ್ರೂ ಅಕ್ಷರಾಭ್ಯಾಸದ ಸುಮಾರು 5-6 ವರ್ಷದ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸ ಮಾಡ್ತೇವೆ. ಆ ಅಕ್ಷರಾಭ್ಯಾಸನ ಅವರು ಇಲ್ಲಿ ನಾವು ಬರ್ಕೊಟ್ಟದ್ದನ್ನ ಮನೇಲಿ ಹೋಗಿ ಅದು ಸ್ವಲ್ಪ ಅವರಿಗೆ ಒಂಚೂರು ಅದ್ರ ಬಗ್ಗೆ ಒಂಚೂರು ಆಸಕ್ತಿ ಬರುವ ಹಾಗೆ, ಒಂದೇ ಕ್ಲಾಸಿಗೆ ಹೋದಾಗ ಕಷ್ಟ ಆಗ್ಬಾರ್ದಲ್ಲ, ಒಂಚೂರು ಅವ್ರನ್ನ ಅದ್ರ ಬಗ್ಗೆ ಒಂಚೂರು ಆಸಕ್ತಿ ವಹಿಸ್ಕೊಂಡು ಇದು ಮಾಡಬೇಕು. ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ತೇವೆ ಅವರಿಗೆ, ಪಾಲಕರು. ಅದನ್ನ ಅವರು ಮಾಡ್ತಾರೆ, ಜವಾಬ್ದಾರಿಯಿಂದ ಮಾಡ್ತಾರೆ. ಮತ್ತು ಪೌಷ್ಟಿಕಾಂಶದ ಬಗ್ಗೆ ನಾವು ಹೇಳ್ತೇವೆ, ಮನೇಲಿ ಯಾವ್ಯಾವ್ದನ್ನ ತಿನ್ಬೇಕು, ಹಣ್ಣು ಹಂಪಲು ಪಪ್ಪಾಯಿ ಹಣ್ಣನ. ಮತ್ತು ಪೌಷ್ಟಿಕ ಶಿಬಿರ ಮಾಡ್ತೇವಲ್ಲ, ಈಗ ಸೊಪ್ಪಿನಿಂದ ಏನೇನು ತಯಾರಿಸ್ತೇವೆ, ಅದರಿಂದ ಹಸಿರು ಸೊಪ್ಪು ಪಪ್ಪಾಯಿ ಹಣ್ಣಿಂದ ಹಲ್ವ, ಅದು ಸ್ಥಳೀಯವಾಗಿ ಸಿಗುವಂಥದ್ದು ನುಗ್ಗೆ ಸೊಪ್ಪು, ಅದರಿಂದೆಲ್ಲ ಪೌಷ್ಟಿಕಾಂಶ ಹೇಗೆ ಸಿಗ್ತದೆ ನಮಗೆ, ಅದನ್ನು ಮಕ್ಕಳಿಗೆ ಮನೇಲಿ ಹೇಗೆ ಉಪಯೋಗಿಸ್ಬೇಕು, ಈ ಶೇಂಗಾ ಚಿಕ್ಕಿ ಇದೆಲ್ಲ ಮಕ್ಕಳೆಲ್ಲ ತಿನ್ಬೇಕು, ಅದನ್ನು ಅದ್ರ ಥರ ಎಲ್ಲ ನಾವು ಅದ್ರ ಬಗ್ಗೆ ಎಲ್ಲ ಹೇಳ್ತೇವೆ. ಅದನ್ನು ಪಾಲಿಸ್ತಾರೆ ಅವರು, ಮಕ್ಕಳು ಪಾಲಕರು ಪಾಲಿಸ್ತಾರೆ. ಬಹಳ ಸಂತೋಷ ಮೂಕಾಂಬೆ ಹೆಗಡೆಯವರೇ, ಅಂಗನವಾಡಿ ಕಾರ್ಯಕರ್ತೆಯಾಗಿ 4 ದಶಕಗಳ ಅನುಭವ ನಿಮ್ದು, ಅವರ ಜೊತೆ ಜೊತೆಗೆ ನೀವು ಕೂಡ ಬೆಳೆದಿದ್ದೀರಿ, ಜೊತೆಗೆ ಮಕ್ಕಳಿಗೆ ಶಿಶು ಗೀತೆಯ ಮೂಲಕ ಒಂದು ನೈತಿಕ ಶಿಕ್ಷಣವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ. ತುಂಬಾ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಹೊನ್ನಾವರ ತಾಲೂಕಿನ ಮಂಕಿಯ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಮೂಕಾಂಬಿಕಾ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. तो कला बोल पक्षियों से, पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253 45 ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಲಕ್ಷ್ಮಣಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಮೂವತ್ತು ನಿಂಬಿ ಹಣ್ಣ ಮುಂಗಯ ಹಿರಿ ಕಾಂಡ ಮುಂಬಯ ಗುಡಯ್ಯ ಬಾವ ಹೂವ ಬಾಡಿದು ಹೋಗ ಹೂವಾರ ತಂದಿಲ್ಲ ಇನ್ನಂದ ಜಾತಡಿ ತಾಯಿ ಹೂವ ಬಾಡಿದು ಪೂಜಾ